ಯಕ್ಷ ಸಂಪದ ಯಕ್ಷಗಾನದ ಬಡಗುತಿಟ್ಟಿನ ಮೊಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ ಪ್ರತಿ ಸೋಮವಾರ ಮುಂಜಾನೆ 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಹೊಸ್ತೋಟ ಮಂಜುನಾಥ ಭಾಗವತರಿಂದ ಮೊಟ್ಟುಗಳ ವಿವರಣೆ, ಕಬ್ಬಿನಾಲೆ ವಸಂತ ಭಾರದ್ವಾಜರಿಂದ ಪದ್ಯ ಸಾಹಿತ್ಯದ ವಿಶ್ಲೇಷಣೆ, ಪರಿಣತ ಕಲಾವಿದರಿಂದ ಹಾಡುಗಳ ಪ್ರಸ್ತುತಿ. ಪ್ರತಿ ಸೋಮವಾರ ಮುಂಜಾನೆ 9:05 ಯಕ್ಷ ಸಂಪದ. ಯಕ್ಷ ಸಂಪದ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:51 ಈಗ ದೇಶಭಕ್ತಿ ಗೀತೆ ಕೇಳಿ. ಬಸವರಾಜ್ ಪಿವಾರಿ ಮತ್ತು ಬಿಆರ್ ಛಾಯಾ ಹಾಡಿರುವ ದೇಶಭಕ್ತಿ ಗೀತೆ. ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಮರಡಿಯ ಯಶವಂತ ನೀನೇ ಪುಣ್ಯವಂತ, ಕಿತ್ತೂರ ಶೌರ್ಯದ ಭೂಮಿಯಲ್ಲಿ ಜನ ಸೀದಾತ ಚೊಳಚ ಗುಡ್ಡದ ಕುಲಕರ್ಣಿ ಶಿವಬಸಯ್ಯ ನಿನ್ನ ತ್ಯಾಗದ ಈ ದೇಶ ಪ್ರೇಮ ಎಂತಾದಯ್ಯ ಅಂತದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ ನಿಮ್ಮ ತ್ಯಾಗಕ್ಕೆ ಇಡಿ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ಸಾಬದಿರ ಮೂವರ ಕೊಂದು ಮಡಿದೆ ನೀನು ಎಂಥ ಶೂರ ದೋಂಡಿ ಬಾಸುಬ್ರಹ್ಮಣ್ಯ ನಿಮ್ಮ ಶೌರ್ಯ ನಮ್ಮ ಯುವಕರಿಗೆ ಸ್ಫೂರ್ತಿಯು ನಿಮ್ಮ ಧೈರ್ಯ ಬೆಳಗಾವಿ ನಾಡಿನ ಕೀರ್ತಿಯ ಮೆರೆದಿರಿ ನಿಮ್ಮ ತ್ಯಾಗಕ್ಕೆ ಇಡಿ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ನಿಮಗೆ ನಮ್ಮ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ದೇಶಭಕ್ತಿ ಗೀತೆಯನ್ನ ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಹಾಗೂ 7:45-7:59 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಕೇಳುವಿರಿ. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳು. 7:59 ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನ್ ಕಿ ಬಾತ್ 2ನೇ ಆವೃತ್ತಿಯ 34ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಬಿತ್ತರವಾಗಲಿದೆ. ತದನಂತರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ